ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ಅಂಬರ್ ಬಾಧೆ ಆಸಿದ ಬೇಗರ ತೀರ್ಥಪ್ಪ ದೇಸಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ಅಂಬರ್ ಬಾಧೆ ಆಸಿದ ಬೇಗರ ತೀರ್ಥ ಕಚೋಸಿಯ ಶ್ರೀನಾಮ ಕಾದೇತಿ ಆಸಿ ಬಾಸೆಯೋಂದೇತಿ ಮಾದೇ ಮಗಾದೇತಿ ಆಸಿ ಬಾಸೆಯ ಬಂದೇತಿ ವಾವಾಕಿ ಸೀಗೆನೆ ಪಾದೆ ಮಿದಾಗುಂದೇತಿ ವಾವಾಕಿ ಸೀಗೆನೆ ಶೀನವಿಗೂ ನಿಲ್ಲೇದೇತಿ ಬರ್ಬಾದೆ ಬರ್ಬಾದೆ ಸಿರಬೆ ಬರ್ಬಾದೆ ಸಿರಬೆ ಅಂಬರ್ಬಾದೆ ಸಿರಬೆ ಗರಂ ಚಿರ್ತ ಪಾತೆ ನಂದಿದೆ ನೇದು ಪ್ರೀತಿಯ ನಲ್ಲೆಯಕ್ಕೆ ನೀಗರಾದಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ಅಂಬರ್ ಬಾದೆ ಆಸಿದ ಬೇಗರಂ ಚಿತ್ತ ಶೀನಾದಿಯ ವನ್ನಮ್ಮಿನ್ಯಾ ಚೂಚುಪ ರಬ್ಬಿಗುಡ್ಡ ತರ್ಕ ಕಬ ವನ್ನಮ್ಮಿನ್ಯಾ ಚೂಚುಪ ರಬ್ಬಿಗುಡ್ಡ ತರ್ಕ ಕಬ ಕದೊಂದು ಜಾಲದೆ ಅಮ್ಮೆ ತರ್ಕಬ ಪಾದೆ ಜಾಲದೆ ಅಮ್ಮೆ ತರ್ಕಬ ಬರ್ಬಾದೆ ಸಿರಬೆ ಅಂಬರ್ಬಾದೆ ಸಿರಬೆ ಅಂಬರ್ಬಾದೆ ಆ ಸಿರಬೆ ಗರಂ ಚಿರ್ತ ಶೀನಾದಿಯ ಬರ್ಬಾದೆ ಸಿರಬೆ ಅಂಬರ್ಬಾದೆ ಸಿರಬೆ ಬರ್ಬಾದೆ ಆ ಸಿರಬೆ ಗರಂ ಚಿರ್ತ ಪಾದೇದಿಯ ನಂದಿದೆ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ನಂದಿದೆ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ಅಂಬರ್ಬಾದೆ ಆ ಸಿರಬೆ ಗರಂ ಚಿರ್ತ ಪಾದೇದಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ನಂದಿರಿ ನೀರು ಬೀದಿಯ ನಲ್ಲೆಯಕ್ಕೆ ನೀಗರಾಗಿಯ ಅಂಬರ್ ಬಾದೆ ಆಸಿದ ಬೇಗರಂ ಚಿರ್ತ ಶೀನಾದಿಯ ನಾಸಿ ನಾಪನಿ ಮೋಯಾಲೇದ ಅನುಭಾಸನಿ ಆಸಿಲ್ಲೇ ನಾ ಪಣಿ ಅರೆರೋಡ ಅನುಭಾಸನಿ ದಿನ ಪಾಂಡು ರೋಜುರ ಪಾದೆಗರ ನಮಾದಿನಿ ದಿನ ಪಾಂಡು ರೋಜುರ ಶ್ರೀನಗರ ಜಪಾದಿನಿ ಬರ್ಬಾದೆ ಸಿರಬೆ ಅಂಬರ್ಬಾದೆ ಸಿರಬೆ ಅಂಬರ್ಬಾದೆ ಆ ಸಿರಬೆ ಗರಂ ಚಿರ್ತ ಪಾದೆ ಬರ್ಬಾದೆ ಸಿರಬೆ ಅಂಬರ್ಬಾದೆ ಸಿರಬೆ ಅಂಬರ್ಬಾದೆ ಆ ಸಿರಬೆ ಗರಂ ಚಿರ್ತ ಕಜೋದಿಯಾ